ರಕ್ಷಕ ಯೇಸುವೆ, ಸಂಘ ರಕ್ಷಕ ಯೇಸುವೆ, ಸ್ವರವೆತ್ತಿ ಕೈಯೆತ್ತಿ ನಾ ಹಾಡುವೆ, ಸ್ವರವೆತ್ತಿ ಕೈಯೆತ್ತಿ ನಾ ಹಾಡುವೆ, ನಿನ್ ವಾಕ್ಯ ನನ್ನ ಉಸಿರಾಗಿದೆ, ಬಾಳಿಗೆ ದಿವ್ಯ ಬೆಳಕಾಗಿದೆ, ಬಾಳಿಗೆ ದಿವ್ಯ ಬೆಳಕಾಗಿದೆ, ಸುಂದರ ರಕ್ಷಕ ಯೇಸುವೆ, ಸುಂದರ ರಕ್ಷಕ ನನ್ನನ್ನು ನಡೆಸುವುದು, ಸುಂದರ ರಕ್ಷಕ ಯೇಸುವೆ, ಸುಂದರ ರಕ್ಷಕ ಯೇಸುವೆ, ಸ್ವರವೆತ್ತಿ ಕೈಯೆತ್ತಿ ನಾ ಹಾಡುವೆ, ವಾಕ್ಯ ನನ್ನ ಉಸಿರಾಗಿದೆ, ವಾಕ್ಯ ನನ್ನ ಉಸಿರಾಗಿದೆ, ಬಾಳಿಗೆ ದಿವ್ಯ ಬೆಳಕಾಗಿದೆ, ಬಾಳಿಗೆ ದಿವ್ಯ ಬೆಳಕಾಗಿದೆ, ಸುಂದರ ರಕ್ಷಕ ಯೇಸುವೆ, ಸುಂದರ ರಕ್ಷಕ ಜಯಿಸಿ ಧೈರ್ಯವ ನೀಡಿ ಮುಂದಕ್ಕೆ ಮುಂದಕ್ಕೆ ನಡೆಸುವುದು, ಸುಂದರ ರಕ್ಷಕ ಯೇಸುವೆ, ಸುಂದರ ರಕ್ಷಕ ಯೇಸುವೆ, ಸ್ವರವೆತ್ತಿ ಕೈಯೆತ್ತಿ ವಾಕ್ಯ ನನ್ನ ಉಸಿರಾಗಿದೆ, ವಾಕ್ಯ ನನ್ನ ಉಸಿರಾಗಿದೆ, ಬಾಳಿಗೆ ದಿವ್ಯ ಬೆಳಕಾಗಿದೆ, ಬಾಳಿಗೆ ದಿವ್ಯ ಬೆಳಕಾಗಿದೆ, ಸುಂದರ ರಕ್ಷಕ ಯೇಸುವೆ, ಸ್ವರವೆತ್ತಿ ಕೈಯ